ತತ್ವಾಭಿಮಾನಿ ದೇವತೆಗಳಿಗೆ ರಕ್ಷಣೆ, ದಾನವರಿಗೆ ಶಿಕ್ಷೆ ನೀಡುವವನೇ ಕಪಿಲ ರೂಪಿ ಪರಮಾತ್ಮ. ಇಬ್ಬರಿಗೂ ಕರ್ಮ ವಿಮೋಚನೆ ಅನ್ನೋದಾಗಬೇಕು, ಆಮೇಲೆ ಅವರವರ ಗತಿಯವರಿಗೆ ಪ್ರಧಾನ ಅನ್ನೋದನ್ನು ತಿಳಿಸ್ತಾರೆ. ಕಾರ್ಯಕಾರಣ ಕರ್ತೃಗಳು ಸ್ವಭಾರ್ಯರಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ ತನ್ನೊಳು ತಾನೇ ಸ್ವೇಚ್ಛೆಯಲ್ಲಿ ಪ್ರೇರ್ಯನಲ್ಲ ರಮಾಬ್ಜ ಭವ ಆರ್ಯ ರಕ್ಷಿಸಿ ಶಿಕ್ಷಿಸುವನು ಸ್ವವೀರ್ಯದಿಂದಲೇ ದಿವಿಜ ದಾನವ ತತಿಯ ಅನುದಿನದಿ. ಈ ಕರಣಂ ಕಾರಣಂ ಕರ್ತ, ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಪರಮಾತ್ಮನ ಹೆಸರುಗಳು. ಈ ಮಂತ್ರಗಳು ಹೇಳೋ ಹಾಗೆ ಒಂದು ಕಾರ್ಯ ನಡೀಬೇಕು ಅಂತಾದರೆ ಮೂರು ವ್ಯಕ್ತಿಗಳಲ್ಲಿ ಪ್ರಧಾನವಾಗಿ ಬೇಕು ಅಂತ. ಒಂದು ಕಾರಣ, ಇನ್ನೊಂದು ಕಾರ್ಯ, ಮತ್ತು ಒಂದು ಕರ್ತೃ ಅಂತ. ಯಾವುದೇ ಒಂದು ಕ್ರಿಯೆ ನಡೀಬೇಕು ಅಂತಾದರೂ ಈ ಮೂರು ಇರಲೇಬೇಕು. ಒಂದು ಕಾರ್ಯ ನಡೀಬೇಕಾದರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ವಸ್ತು ಅಥವಾ ಹೇತು ಅದು ಇರಲೇಬೇಕು, ಅದಕ್ಕೆ ಕಾರಣ ಅಂತ ಕರೆಯೋದು. ಕಾರಣ ಇಲ್ಲದೆ ಕ್ರಿಯೆ ಅನ್ನೋದು ನಡೆಯೋದಿಲ್ಲ. ಉದಾಹರಣೆಗೆ ಒಂದು ಮಡಿಕೆ ನಿರ್ಮಾಣ ಆಗಬೇಕು ಅಂತಾದರೆ ಮಣ್ಣು ಕಾರಣ, ಇದಕ್ಕೆ ಉಪಾದಾನ ಕಾರಣ ಅಂತ ಹೇಳ್ತೀವಿ. ಮಣ್ಣೇ ಪರಿವರ್ತನೆ ಆಗಿ ಮಡಿಕೆಯಾಗಿದೆ ಅಂತ. ಈ ಮಣ್ಣು ಉಪಾದಾನ ಕಾರಣ, ಇದು ಪ್ರಧಾನ ಕಾರಣ. ಮತ್ತು ಅವಾಂತರ ಕಾರಣಗಳು ಅಂದರೆ ಒಂದು ದಂಡ ಆ ಮಣ್ಣನ್ನು ತಿರುಗಿಸ್ಲಿಕ್ಕೆ, ಕುಲಾಲ ಚಕ್ರ, ಆಮೇಲೆ ಮಡಿಕೆಯನ್ನು ಮಾಡ್ತಕ್ಕಂಥ ಒಬ್ಬ ಕುಂಬಾರ, ಇವೆಲ್ಲ ಅವಾಂತರ ಕಾರಣಗಳು. ಅದೇ ರೀತಿಯಾಗಿ ಸೃಷ್ಟಿಕ್ರಿಯೆಗೆ ಎರಡು ಉಪಾದಾನ ಕಾರಣಗಳಿದೆ. ಸೂಕ್ಷ್ಮ ಸೃಷ್ಟಿಗೆ ಲಿಂಗದೇಹನೇ ಉಪಾದಾನ ಕಾರಣ, ಅನಿರುದ್ಧ ದೇಹದ ಸೃಷ್ಟಿಗೂ ಲಿಂಗೋಪಾದಾನವೇ ಕಾರಣ. ಸ್ಥೂಲ ಸೃಷ್ಟಿಗೆ ಮೂಲ ಜಡ ಪ್ರಕೃತಿಯೇ ಉಪಾದಾನ ಕಾರಣ. ಸರ್ವಶಕ್ತನಾಗಿರ್ತಕ್ಕಂಥ ಪರಮಾತ್ಮ ಕಾರಣ ವಸ್ತುಗಳಲ್ಲಿ ಕಾರಣರೂಪದಿಂದ ಇದ್ದಾನೆ. ಕಾರಣದ ದೆಸೆಯಿಂದ ನಡೀತಕ್ಕಂಥ ಕ್ರಿಯೆನೇ ಕಾರ್ಯ ಅಂತ ಕರೆಸ್ಕೊಳ್ಳೋದು. ಘಟ ನಿರ್ಮಾಣ ಆಯಿತು ಅಥವಾ ಮಡಿಕೆ ನಿರ್ಮಾಣ ಆಯಿತು, ಅದು ಕಾರ್ಯ. ಅದೇ ರೀತಿಯಾಗಿ ಲಿಂಗ ದೇಹದ ಉಪಾದಾನ ಕಾರಣದಿಂದ ಅನಿರುದ್ಧ ದೇಹದ ಸೃಷ್ಟಿ, ಅದೇ ರೀತಿಯಾಗಿ ಮೂಲ ಜಡ ಪ್ರಕೃತಿಯ ಕಾರಣದಿಂದ ಸ್ಥೂಲ ಸೃಷ್ಟಿ, ಈ ಕಾರ್ಯಗಳು ನಡೀತು. ಇಂತಹ ಕಾರ್ಯಗಳಲ್ಲಿ ಕಾರ್ಯನಾಮಕನಾಗಿ ಕಾರ್ಯರೂಪನಾಗಿ ಪರಮಾತ್ಮ ಇರ್ತಾನೆ. ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ನಂತ. ಅಲ್ಲಲ್ಲಿ ಆಯಾ ಕಾರ್ಯಗಳು ನಡೀಬೇಕು ಅಂತಂದರೆ ಭಗವಂತ ಇರಬೇಕು ಅಂತ. ಈ ಕಾರ್ಯ ಯಾರಿಂದ ನಡೀತಾ ಇದೆಯೋ ಅವನನ್ನು ಕರ್ತೃ ಅಂತ ಕರಿತೀವಿ. ಇಲ್ಲಿ ಮಡಿಕೆ ಅಥವಾ ಗಡಿಗೆ ನಿರ್ಮಾಣ ಕಾರ್ಯದಲ್ಲಿ ಕುಂಬಾರ ಕರ್ತೃ ಆಗಿದ್ದರೂ ಕೂಡ ಅವನು ಅಧೀನ ಕರ್ತೃ, ಸ್ವತಂತ್ರ ಕರ್ತೃ ಅಂತಾದರೆ ಪರಮಾತ್ಮನೇ. ಯಾಕೆ ಅವನು ಅಧೀನ ಕರ್ತೃ ಅಂದರೆ ಅವನೊಬ್ಬನೇ ಏನೂ ಮಾಡಲಿಕ್ಕಾಗಲ್ಲ, ಒಳಗೆ ಭಗವಂತ ಇದ್ದು ಮಾಡಿಸಿದ್ರೆ ಮಾತ್ರ ಅವನು ಆ ಕಾರ್ಯ ಅನ್ನೋದು ನಡೆಯೋದು. ಅದರಿಂದ ಭಗವಂತ ಪ್ರಧಾನ ಕರ್ತೃ ಅಂತ. ಅಷ್ಟೇ ಅಲ್ಲ, ಗಡಿಗೆ ಹೇಗೆ ಮಾಡಬೇಕು ಅನ್ನೋ ಜ್ಞಾನವನ್ನು ಕೊಟ್ಟವನು ಭಗವಂತ. ಆದರೂ ಕೂಡ ಗಡಿಗೆಯನ್ನು ನಿರ್ಮಾಣ ಮಾಡಿ ಅದರಿಂದ ಆಗಬೇಕಾಗಿರ್ತಕ್ಕಂಥ ಕಾರ್ಯ ಏನು, ದ್ರವ ಪದಾರ್ಥಗಳ ಸಂಗ್ರಹ, ಆ ಗಡಿಗೆಯ ಗುಣಮಟ್ಟವನ್ನು ನಿರ್ಧಾರ ಮಾಡುವಂಥ ಸಾಮರ್ಥ್ಯ ಆ ಕುಂಬಾರನಿಗೆ ಇಲ್ಲ. ಅವನೇನಿದ್ರು ಅಧೀನ ಕರ್ತೃ, ಟೆಕ್ನಾಲಜಿಯನ್ನು ಭಗವಂತ ಹೇಳ್ಕೊಟ್ಟಿಯಾನೆ, ಅದೇ ರೀತಿಯಾಗಿ ಮಾಡ್ತಾನೆ. ಆದರೆ ಗುಣಮಟ್ಟದ ನಿರ್ಮಾಣ ಅನ್ನೋದು ಕುಂಬಾರನಿಂದ ಸಾಧ್ಯ ಇಲ್ಲ. ಅದನ್ನು ಮಾಡ್ತಕ್ಕಂಥವನು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ ಆಗಿದ್ದರಿಂದ ಪ್ರಧಾನ ಕರ್ತೃ ಅಂತಾದರೆ ಪರಮಾತ್ಮ. ಹೀಗೆ ಕಾರಣವಸ್ತುಗಳಲ್ಲಿ ನಡೀತಕ್ಕಂಥ ಕ್ರಿಯೆಯಲ್ಲಿ ಕರ್ತೃಗಳಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳಲ್ಲಿ, ದೈತ್ಯರಲ್ಲಿ, ಕರ್ಮಕ್ಕೆ ವಿಷಯನಾಗಿರ್ತಕ್ಕಂಥ ಜೀವರಲ್ಲಿ ಪರಮಾತ್ಮ ಕಾರಣ, ಕಾರ್ಯ, ಕರ್ತೃ ಅಂತ ಆಯಾ ರೂಪಗಳಿಂದ ಇದ್ದು ಆಯಾ ಹೆಸರುಗಳಿಂದ ತದ್ರೂಪ ತದಾಕಾರ ತತ್ ಶಬ್ದವಾಚನಾಗಿ ಕರೆಸ್ಕೊತಾನೆ ಭಗವಂತ. ಹೀಗೆ ಪ್ರತಿ ಕಾರ್ಯದಲ್ಲೂ ಭಗವಂತ ಲಕ್ಷ್ಮೀ ಸಹಿತನಾಗಿ ಸ್ವಭಾರ್ಯರಿಂದೊಳಗೂಡಿ ತನ್ನ ಪತ್ನಿಯರ ಸಹಿತನಾಗೇ ಇರ್ತಾನೆ. ಬಿಂಬರೂಪಿಯಾಗಿ ಭಗವಂತ ಆಯಾ ಕಾರ್ಯಗಳನ್ನು ಮಾಡಿಸ್ತಾನೆ. ಅವನೇ ಕಪಿಲಾಚಾರ್ಯ, ಅವನನ್ನು ಕಪಿಲಾಚಾರ್ಯ ಕ್ರೀಡಿಸುತ್ತೆ ಇಪ್ಪ. ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ ಮೇದಿನಿ ಪತಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ. ಕಪಿಲಾಚಾರ್ಯ ಅನ್ನಲ್ಲಿ ಕಪಿ ಅಂದರೆ ಸ್ವರೂಪ ಸುಖವನ್ನು ಸವಿತಕ್ಕಂಥವನು ಯಾರು, ಪರಮಾತ್ಮ. ಮದಗಜದಂತೆ ಭಾರ್ಯರಿಂದೊಡಗೂಡಿ ಕ್ರೀಡೆಯನ್ನು ಮಾಡ್ತಾನೆ ಅಂತ ಅರ್ಥ. ಲ ಅಂದರೆ ಶಿಷ್ಯರಿಗೆ ಉಪದೇಶ ನೀಡ್ತಾನೆ, ಆದ್ದರಿಂದ ಅವನು ಗುರುಸ್ಥಾನೀಯ ಆಚಾರ್ಯ ಶಬ್ದ ವಾಚನಾಗಿದ್ದಾನೆ. ಇಂತಹ ಪರಮಾತ್ಮ ಎಲ್ಲರಿಗೂ ಪ್ರೇರಣೆ ಮಾಡ್ತಾನೆ ಹೊರತು ಪ್ರೇರಕನೇ ಹೊರತು ಯಾರಿಂದಲೂ ತಾನು ಪ್ರೇರಿಯನಲ್ಲ, ಯಾರಿಂದಲೂ ನಿಯಮನಕ್ಕೆ ಒಳಪಟ್ಟವನಲ್ಲ. ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರಿಗೂ ಪರಮ ಮುಖ್ಯ ವೃತ್ತಿಯಿಂದ ಪ್ರೇರಕ ಅಂತಾದರೆ ಪರಮಾತ್ಮನೇ ಅಂತ ತಿಳಿಸ್ತಾರೆ. ಈ ಬೃಹತಿ ಮಂತ್ರಕ್ಕೆ ಅರ್ಥ ಹೇಳುವಂಥ ಸಂದರ್ಭದಲ್ಲಿ ಅದಕ್ಕನುಗುಣವಾಗಿ ಹೇಳ್ತಾರೆ. ಯಾವುದೋ ಒಂದು ಕಾರ್ಯ ನಡೀಬೇಕು ಅಂತಾದರೆ ಅಥವಾ ಯಜ್ಞ ನಡೀಬೇಕು ಅಂತಾದರೆ, ಕ್ರಿಯೆ ಅಂದರೆ ಒಂದು ಯಜ್ಞ ಅಂತ, ಅಲ್ಲಿ ಏಳು ಜನ ಇರಬೇಕು ಅಂತ. ಆ ಏಳು ಜನಗಳು ಯಾರ್ಯಾರು ಅಂದರೆ ಅಧ್ವರ್ಯು, ಉದ್ಗಾತೃ, ಹೋತೃ, ಬ್ರಹ್ಮ, ಅಗ್ನಿದ್ರ, ಯಜಮಾನ, ಯಜಮಾನನ ಪತ್ನಿ ಅಂತ. ಈ ಏಳು ಜನ ಇದ್ರೇ ಆ ಯಜ್ಞ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ, ಅವರೇ ಎಲ್ಲ ಸೇರಿ ನಡೆಸುವಂಥದ್ದು. ಈ ಯಜ್ಞ ಕಾರ್ಯದಲ್ಲಿ ಕಾರ್ಯರೂಪದಿಂದ ಪರಮಾತ್ಮನೇ ನಿಯಾಮಕ. ಕಾರ್ಯವನ್ನು ಮಾಡ್ತಕ್ಕಂಥ ಆ ಸಭಾಸದರೇನಿದ್ದಾರಲ್ಲೇ ಅವರಲ್ಲಿ ಕಾರಣರೂಪದಿಂದ ಪರಮಾತ್ಮನೇ ನಿಯಾಮಕನಾಗಿರ್ತಾನೆ. ಸ್ವಸಾಮರ್ಥ್ಯದಿಂದ ಸೋಮ ಆಹುತಿಯನ್ನು ತಾನೇ ಮೊಟ್ಟ ಮೊದಲಿಗೆ ಉಣ್ಣುವವರಲ್ಲೂ ತಾನೇ ಸರ್ವತಂತ್ರ ಸ್ವತಂತ್ರನಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ. ಅಂತಹ ಪರಮಾತ್ಮ ಎಲ್ಲರನ್ನೂ ನಿಯಮನ ಮಾಡ್ತಕ್ಕಂಥವನೇ ಹೊರತು ಯಾರಿಂದ ನಿಯಮನಕ್ಕೆ ಒಳಪಟ್ಟವನಲ್ಲ. ಭಗವಂತನನ್ನು ನಿಯಂತ್ರಣ ಮಾಡುವಂತಹ ಇನ್ನೊಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲ. ಆದ್ದರಿಂದ ಕರ್ತೃ ಶಬ್ದವಾಚ್ಯನಾದವನು ಪರಮಾತ್ಮನೇ. ಕರ್ತೃ ಅಂದರೆ ಇಲ್ಲಿ ಸ್ವತಂತ್ರ ಕರ್ತೃ ಅಂತಲೇ ಅರ್ಥ. ಜೀವ ಪರಾಧೀನ ಕರ್ತೃ ಅಂತ ಈ ರೀತಿಯಾಗಿ ಬೃಹತಿ ಮಂತ್ರ ಹೇಳುತ್ತೆ. ಇಂತಹ ಪರಮಾತ್ಮ ಸ್ವಭಾರ್ಯರಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ. ಆಚಾರ್ಯ ಅಂದರೆ ಅವನು ಗುರುಸ್ಥಾನೀಯನಾಗಿ ಅವನೇ ಜ್ಞಾನವನ್ನು ಕೊಟ್ಟು ತಾನೇ ಅನಂತ ರೂಪಗಳಿಂದ ಆ ಕರ್ತೃ ಏನಿದ್ದಾನೆ ಅಧೀನ ಕರ್ತೃ ಅವನೊಳಗೆ ಇದ್ದು ಕ್ರಿಯೆಯನ್ನು ಮಾಡಿಸ್ತಕ್ಕಂಥವನು ಅವನೇ. ತನ್ನಳು ತಾನೇ ಸ್ವೇಚ್ಛೆಯಲ್ಲಿ ಕ್ರೀಡಿಸುತ್ತಿಪ್ಪ. ಸುಖಭೋಗವನ್ನು ಸ್ವಸಾಮರ್ಥ್ಯದಿಂದ ಉಣ್ತಾನೆ ಭಗವಂತ. ತನ್ನಳು ತಾನೇ ಸ್ವೇಚ್ಛೆಯಲ್ಲಿ ಅಂತ. ಇಂತಹ ಪರಮಾತ್ಮ ಎಲ್ಲರಿಗೂ ಪ್ರೇರಕನಾಗ್ತಾನೆ, ಯಾರಿಂದನೂ ಪ್ರೇರೇನಲ್ಲ. ರಮ ಅಬ್ಜ ಭವ ಆರ್ಯ. ಆದ್ದರಿಂದ ಇಂತಹ ಪರಮಾತ್ಮನ ಆಜ್ಞೆಯನ್ನು ಅತಿಕ್ರಮಿಸೋದು ಯಾರಿಗೂ ಸಾಧ್ಯ ಇಲ್ಲ. ಅಂದರೆ ಸ್ವತಂತ್ರ ಪರಮಾತ್ಮ ಅನ್ನೋದು ಸ್ಪಷ್ಟವಾಗಿ ತಿಳಿಸ್ತಾರೆ. ರಮಾದೇವಿಯಾಗಲಿ, ರಮ ಅಬ್ಜ ಭವ ಅಂದರೆ ಚತುರ್ಮುಖ ಬ್ರಹ್ಮದೇವರಾಗಲಿ, ಭವ ಅಂದರೆ ರುದ್ರದೇವರಾಗಲಿ, ಆಮೇಲೆ ಯಜ್ಞ ಕಾರ್ಯದಲ್ಲಿ ಮತ್ತು ಯಜ್ಞಕ್ಕೆ ಕಾರಣರಾಗಿರ್ತಕ್ಕಂಥ ಅಷ್ಟು ಮಂದಿ ಜನಗಳಿದ್ದಾರಲ್ಲ ಜೀವರು, ಅವರೊಳಗೂ ಇದ್ದು ಕರ್ತೃ ಆಗಿದ್ದರೂ ಅವರ ಯಾರು ಕೂಡ ಸ್ವತಂತ್ರ ಕರ್ತೃಗಳಲ್ಲ, ಪರಾಧೀನ ಕರ್ತೃಗಳು. ಅವರಿಗೂ ಭಗವಂತ ಆರ್ಯ ಅಂದರೆ ಪೂಜ್ಯನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ, ಗುರುಸ್ಥಾನೀಯನಾಗಿದ್ದಾನೆ, ಅದಕ್ಕೆ ಆಚಾರ್ಯ ಶಬ್ದ ವಾಚ್ಯನಾಗಿದ್ದಾನೆ. ಅವನೇ ಅವನಿಗೆ ಪ್ರೇರಕ ಹೊರತು ಬೇರೆಯವರಿಂದ ನಿಯಮನಕ್ಕೆ ಒಳಪಟ್ಟವನಲ್ಲ. ಇಂತಹ ಪರಮಾತ್ಮ ತನ್ನ ಇಚ್ಛೆ ಸ್ವವೀರ್ಯದಿಂದಲೇ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತತ್ವಾಭಿಮಾನಿ ದೇವತೆಗಳಾಗಲಿ ದಾನವರಾಗಲಿ ಸ್ವತಂತ್ರವಾಗಿ ಕಾರ್ಯಕಾರಣಗಳಿಗೆ ಕರ್ತೃ ಅನ್ನೋದಾಗೋದೇ ಇಲ್ಲ. ಭಗವಂತ ಸ್ವವೀರ್ಯದಿಂದ ಸರ್ವಕರ್ತ ತಾನೇ ಪರಮಾತ್ಮನೇ. ಅವರನ್ನು ದಿನ ದಿನದಿ ಸ್ವವೀರ್ಯದಿಂದ ಯಾರನ್ನು ರಕ್ಷಿಸಬೇಕು, ಯಾರನ್ನು ಶಿಕ್ಷೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಭಗವಂತನೇ ಮಾಡ್ತಾನೆ. ದೇವತೆಗಳನ್ನು ರಕ್ಷಿಸ್ತಾನೆ, ದಾನವರನ್ನು ಶಿಕ್ಷೆ ಕೊಡ್ತಾನೆ. ಇಲ್ಲಿ ಕಪಿಲ ಅಂದರೆ ಇಬ್ಬರಿದ್ದಾರೆ. ಇಲ್ಲಿ ಕಪಿಲಾಚಾರ್ಯ ಅಂದರೆ ಯಾವ ಕಪಿಲ ಅಂದರೆ ವಾಸುದೇವ ರೂಪಿ ಅವತಾರನಾಗಿರ್ತಕ್ಕಂಥ ಕಪಿಲಾಚಾರ್ಯ ವೈದಿಕ ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಿ ದೇವತೆಗಳನ್ನು ರಕ್ಷಿಸ್ತಾ ಅವನೇ ಸರ್ವ ವೇದ ವಿರುದ್ಧವಾಗಿರ್ತಕ್ಕಂಥ ಸಾಂಖ್ಯ ದರ್ಶನವನ್ನು ಇನ್ನೊಬ್ಬ ಕಪಿಲ ಅನ್ನೋ ಋಷಿಯಲ್ಲಿ ಅಂತರ್ಯಾಮಿಯಾಗಿದ್ದು ಉಪದೇಶಿಸಿ ದಾನವರಿಗೆ ಶಿಕ್ಷೆಯನ್ನು ಕೊಟ್ಟ. ಇಲ್ಲಿ ತಾಯಿಗೆ ಸಾಂಖ್ಯಾಶಾಸ್ತ್ರವನ್ನು ಉಪದೇಶ ಮಾಡಿರುವಂತಹ ಕಪಿಲ, ದೇವಹೂತಿ ಮತ್ತು ಕರ್ದಮ ಪ್ರಜಾಪತಿಗಳಲ್ಲಿ ಅವತಾರ ಮಾಡಿರ್ತಕ್ಕಂಥ ಕಪಿಲ ಅವನೇ ಆಚಾರ್ಯ ಗುರುಸ್ಥಾನಿಯನು. ಇನ್ನೊಬ್ಬ ಕಪಿಲ ಋಷಿ ಅಂತೇಳಿ ಒಬ್ಬ ಸಾಮಾನ್ಯ ಇಲ್ಲ, ಅವನೊಳಗೂ ಕಪಿಲ ಅನ್ನೋ ಹೆಸರಿನಿಂದ ಭಗವಂತನೇ ಇದ್ದು ದುಷ್ಟ ದೈತ್ಯರಿಗೆ ಉಪದೇಶವನ್ನು ಮಾಡಿಸಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟ. ಹೀಗೆ ದೇವತೆಗಳಿಗೆ ಮುಕ್ತಿ ನೀಡೋದೇ ರಕ್ಷಣೆ, ದಾನವರಿಗೆ ತಮಸ್ಸನ್ನು ಹೊಂದಿಸೋದೇ ಶಿಕ್ಷೆ. ಈ ಎರಡೂ ಕೂಡ ಆಗಬೇಕು ಅಂತಾದರೆ ಕರ್ಮ ವಿಮೋಚನ, ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಕರ್ಮ ವಿಮೋಚನೆಯನ್ನು ಭಗವಂತ ಮಾಡ್ತಾನೆ. ಅವನೇ ಕಪಿಲ. ಕ ಅಂದರೆ ಸುಖರೂಪಿ, ಪಿ ಅಂದರೆ ಎಲ್ಲರನ್ನೂ ಪಾಲನೆ ಮಾಡೋನು, ರಕ್ಷಣೆ ಮಾಡೋನು, ಲ ಅಂದರೆ ನಾಶ ಮಾಡೋನು. ಸುಖರೂಪ ವಾಲ್ಯತೆ ಲೀಯತೆ ಚ ಜಗದ ಅದೇ ಅನೇನೇತಿ ಕಪಿಲ ಅಂತ ಗೀತಾ ಭಾಷೆಯಲ್ಲಿ ಕಪಿಲ ಅನ್ನೋ ಶಬ್ದಕ್ಕೆ ನಿಷ್ಪತ್ತಿಯನ್ನು ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಸುಖರೂಪ ಪಾಲ್ಯತೆ ಅಂದರೆ ಪಾಲನೆ ಮಾಡ್ತಾನೆ, ಲೀಯತೆ ಅಂದರೆ ನಾಶ ಮಾಡ್ತಾನೆ, ಚ ಜಗದ್ ಅನೇನೇತಿ ಕಪಿಲ. ಹೀಗೆ ಪರಮಾತ್ಮ ಕಪಿಲರೂಪಿಯಾಗಿ ದುರ್ಜನರಿಗೆ ಅಂದರೆ ಭಗವಂತನನ್ನು ಭಕ್ತರನ್ನು ಯಾರು ದ್ವೇಷ ಮಾಡ್ತಾರೋ ಅಂಥವರಿಗೆ ನರಕಾದಿಗಳನ್ನು ಅಂಧಂತಮಸ್ಸನ್ನು ಕೊಟ್ಟು ಶಿಕ್ಷೆಯಲ್ಲಿ ತೊಡಗಿಸ್ತಾನೆ. ಅದೇ ದೇವತೆಗಳಿಗೆ ಉದ್ಧಾರ ಮಾಡ್ತಾನೆ, ಅವರಿಗೆ ಮೋಕ್ಷಾದಿಗಳನ್ನೇ ಕೊಡ್ತಾನೆ. ಈ ರೀತಿಯಾಗಿ ಪರಮಾತ್ಮ ಸ್ವಭಾರ್ಯರಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ ತಾನೇ ವಿಹಾರ ಮಾಡಿ ಎಲ್ಲ ಕಾರ್ಯವನ್ನು ಕೂಡ ಮಾಡ್ತಾನೆ. ಸ್ವವೀರ್ಯದಿಂದಲೇ ಅಂದರೆ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ, ತನ್ನ ಇಚ್ಛೆ ತನ್ನ ಸಾಮರ್ಥ್ಯದಿಂದ ಈ ಕಾರ್ಯವನ್ನು ಮಾಡ್ತಾನೆ ಪರಮಾತ್ಮ ಅಂತ ತಿಳಿಸ್ತಾರೆ.